7:45 11:45 ಅವರ ಕೃಷಿಯ ಬೆಳವಣಿಗೆ, ಕೃಷಿಯ ವಿಶೇಷತೆಗಳನ್ನು ಗಮನಿಸಿಕೊಂಡು ಧ್ವನಿಮುದ್ರಣ ಮಾಡಿಕೊಂಡು ಬರಹವನ್ನು ಮಾಡಿ ಕೆಲವು ಚಿತ್ರಗಳನ್ನು ತೆಗೆದುಕೊಂಡ್ವಿ. ಒಂದು ವಿಶೇಷವಾದ ವ್ಯಕ್ತಿತ್ವ, ಕೃಷಿಯಲ್ಲಿ ಹೀಗೂ ಬೆಳಿಬಹುದು ಅನ್ನೋದಕ್ಕೆ ಚಂದ್ರಶೇಖರ್ ಅವರು ಒಂದು ಒಳ್ಳೆಯ ಉದಾಹರಣೆ ಆಗಬಲ್ಲರು. ಅವರ ಮನೆಯಿಂದ ತೆರಳಿ ನಾವು ಮೂರ್ನಾಡಿಗೆ ಹೋದಾಗ ಅವರ ಅಂತ್ಯದ ಸುದ್ದಿ ಗೊತ್ತಾಯಿತು. ಒಂದು ರೀತಿ ಬಹು ಸಹಜವಾಗಿ ಅಷ್ಟೇನು ತೊಂದರೆಗಳನ್ನು ಅನುಭವಿಸ್ತಲೇ ಅಂತ್ಯವಾದದ್ದು ಸಮಾಧಾನ ತರುವ ವಿಚಾರವಾದರೂ ಒಬ್ಬ ಸಾಧಕ ಈ ನಾಡಿನಿಂದ ಕಣ್ಮರೆಯಾಗಿದ್ದು ನೋವಿನ ಸಂಗತಿನೇ. ಚಂದ್ರಶೇಖರ್ ಅವರನ್ನು ತುಂಬ ಜನ ಆ ಭಾಗದಲ್ಲಿ ನೆನೆಸ್ಕೊಳ್ತಾರೆ. ತಾಂತ್ರಿಕ ಸಲಹೆಗಳನ್ನು ಕೊಡ್ತಾ ಉಪಕಾರವನ್ನು ಮಾಡ್ತಾ ಬಂದಿದ್ದ ಚಂದ್ರಶೇಖರ್ ಅವರು ಮದನಾಡು ಸುತ್ತಮುತ್ತಲಿನ ಭಾಗಗಳಲ್ಲಿ ಅನೇಕರಿಗೆ ಬೇಕಾಗಿದ್ದರು. ಆ ರೀತಿಯಲ್ಲಿ ಅವರು ಕೃಷಿಯಲ್ಲಿ ನಿರತರಾಗಿ ಬಂದರು, ಬೇರೆಯವರನ್ನು ಬೆಳೆಸ್ತಾ ಬಂದರು. ಇವತ್ತು ಅವರ ಸಂದರ್ಶನವನ್ನು ನಾವು ಪ್ರಸಾರ ಮಾಡ್ತಿದ್ದೀವಿ. ಇದೇ ಅವರಿಗೆ ಸಲ್ಲಿಸುವ ನುಡಿನಮನ. ಕೆಳಗರೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ NN ಚಂದ್ರಶೇಖರ್ ಅವರ ಜೊತೆಗೆ ಇವತ್ತು ಮಾತನಾಡ್ತಿದ್ದೀವಿ. ಅನುಭವಿ ಕಾಫಿ ಬೆಳೆಗಾರರು, ಈ ಭಾಗದಲ್ಲಿ ಅನೇಕರಿಗೆ ಚಂದ್ರಗಿರಿ ಕಾಫಿ ಬಿತ್ತನೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ನೆನೆಸಿಕೊಳ್ಳುವಂತೆ ಸಹಕರಿಸಿದ್ದಾರೆ. ಚಂದ್ರಗಿರಿ ಕಟುವಾಯಿ, ಬ್ರೆಜಿಲಿಯನ್ ಕಟುವಾಯಿ, ಹಾಗೆ ರೋಬಸ್ಟಾ, ಕಾಳ್ಮೆಣಸು, ಈ ಬೆಳೆಗಳನ್ನು ಸಾಗುವಳಿ ಮಾಡ್ತಿದ್ದಾರೆ. ಈ ವರ್ಷ ಮಳೆ ಹೇಗಿದೆ, ಬೆಳೆ ಹೇಗಿದೆ, ಏನೇನು ಕೆಲಸಗಳನ್ನು ಮಾಡ್ತಿದ್ದಾರೆ, ವಿಶೇಷವಾಗಿ ಕಟುವಾಯಿ, ಬ್ರೆಜಿಲಿಯನ್ ಕಟುವಾಯಿ ಮತ್ತು ಚಂದ್ರಗಿರಿ ಈ ತಳಿಯ ಕಾಫಿಯನ್ನು ಹಾಕಿ ಅದರ ಆಗುಹೋಗುಗಳನ್ನು ಕಂಡಿದಾರಲ್ಲ, ಆ ಬಗ್ಗೆನೂ ವಿಷಯಗಳನ್ನು ತಿಳಿಸ್ತಿದ್ದಾರೆ. ಚಂದ್ರಶೇಖರ್ ಅವರೇ, ಇಲ್ಲಿಗೆ ಬಂದು 32 ವರ್ಷ ಆಯ್ತು. ಮೊದಲು ಏಲಕ್ಕಿ ಬೆಳೀತಾ ಇದ್ರಿ, ಕಾಫಿಗೆ ಬಂದ್ರಿ, ಏಲಕ್ಕಿ ಕೈ ಬಿಟ್ಟಿದ್ದು ಯಾಕೆ ಮತ್ತು ಕಾಫಿಯನ್ನು ಯಾಕೆ ಇಷ್ಟಪಟ್ಟು ಬೆಳೀಲಿಕ್ಕೆ ಹೊರಟ್ರಿ? ಕಾಫಿನ ಯಾಕೆ ಮಾಡಿದಿರಿ ಅಂತಂದ್ರೆ, ಏಲಕ್ಕಿ ಬೆಳೆ ಉತ್ತಮವಾಗಿ ಬೆಳೆದಿದ್ದೆ ನಾನು, ಅದರಲ್ಲಿ ಸಾಕಷ್ಟು ಅನುಭವನೂ ಬಂದಿದೆ ನಮಗೆ. ಆಮೇಲೆ ಅದು 1-2-3 ವರ್ಷ 4 ವರ್ಷ ಆಗುವಾಗ ಕಟ್ಟೆ ರೋಗ ಅಂತ ಒಂದು ರೋಗ ಬರುತ್ತೆ ಸರ್. ಅದಕ್ಕೆ ವಿಜ್ಞಾನಿಗಳು ಇದುವರೆಗೂ ಕಂಡುಹಿಡಿದಿಲ್ಲ. ಅದನ್ನ ಕಿತ್ತುಬಿಟ್ಟು ಸುಟ್ಟಾಕಿ ಅಂತ ಹೇಳ್ತಾರೆ ಹೊರತು, ಮತ್ತೆ ಆ ಜಾಗಕ್ಕೆ ನಾವು ಪ್ಯಾಚ್ ಗಿಡ ನೆಡ್ಬಿಟ್ಟು ಬೆಳೆಸ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಬರ್ತಾ ಬರ್ತಾ ಇಳುವರಿ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಎಕರೆಗೆಲ್ಲ 10-20 ಕೆಜಿ ಕುಯ್ಕೊಂಡ್ರೆ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಾಫಿ ಕಾಳ್ಮೆಣಸು ಆದಾಗ ಪರ್ಮನೆಂಟ್ ಆಗಿ ಇರ್ತವೆ, ಅದರಲ್ಲೂ ಸ್ವಲ್ಪ ನಮ್ಗೆ ಅನುಭವ ಇರೋದ್ರಿಂದ ನಾನು ಅದನ್ನ ಬೆಳೆಸ್ಕೊಂಡು ಬಂದಿದ್ದೀನಿ ಸರ್. ಗರಿಷ್ಠ ಅಂತಂದ್ರೆ ಏಲಕ್ಕಿಯಲ್ಲಿ ಎಷ್ಟು ಇಳುವರಿಯನ್ನ ತೆಗೆದುಕೊಳ್ತಾ ಇದ್ರಿ, ಎಷ್ಟು ಎಕರೆಯಲ್ಲಿ? ನಾನು ಫಸ್ಟ್ ಇಲ್ಲಿಗೆ ಬಂದಾಗ 82ನೇ ಇಸ್ವಿನಲ್ಲಿ 18-19 ಎಕರೆಗೆ ಏಲಕ್ಕಿ ಹಾಕಿದೆ. 93ರಲ್ಲಿ 95-96ರಲ್ಲಿ ನನಗೆ 3,800 ಕೆಜಿ ಏಲಕ್ಕಿನ ನಾನು ಪಿಕ್ ಮಾಡಿದ್ದೆ. ನಾನು ಉತ್ತಮವಾದ ಇಳುವರಿನೇ, ಬಹಳ ಚೆನ್ನಾಗಿತ್ತು. ಆಮೇಲೆ ಇನ್ನೇನು ಮಾಡಿದೆ, ಅದೆಲ್ಲ ತೆಗೆದ ನಂತರ 2 ಎಕರೆನಲ್ಲಿ ಅಪ್ಪಂಗಲ ರಿಸರ್ಚ್ ಸ್ಟೇಷನ್ನಲ್ಲಿ ಡಾಕ್ಟರ್ ಅಂಕೇಗೌಡರು ಅಂತ ಸುಹಾಸಿನಿ ಅಂತ ಒಂದು ವೆರೈಟಿನ ಡೆವಲಪ್ ಮಾಡಿದ್ರು ಅವರು. ಆಮೇಲೆ ಅಂಕೇಗೌಡರು ಹೇಳಿದರು ನನ್ನ ಹತ್ರ, ಇದನ್ನೊಂದ್ಸರಿ ನೀವು ಮಾಡಿ ನೋಡಿ ಅಂತ. ಅದನ್ನ ಮಾಡಿದೆ ನಾನು. ಅದ್ರಲ್ಲಿ ಒಳ್ಳೆ ಇಳುವರಿನೂ ಬಂತು, ಚೆನ್ನಾಗೂ ಬಂತು ಗಿಡ. ಬಹಳ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಅದನ್ನ. ಆಮೇಲೆ 3-4 ಕ್ರಾಪ್ ಕೊಟ್ಟಮೇಲೆ ಅದಕ್ಕೂ ಕಟ್ಟೆ ಮಾತ್ರ ಅವಾಯ್ಡ್ ಆಗಲಿಲ್ಲ, ಬರ್ತಾ ಇತ್ತು, ಹೋಗಕ್ಕೆ ಶುರು ಆಯಿತು. ಆಮೇಲೆ ತೆಗೆದತ್ತಲೇ ಕಾಫಿ ಹಾಕೊಂಡೆ ಸರ್ ನಾನು. ಕಾಫಿಯಲ್ಲಿ ನೇರವಾಗಿ ಇಂಥದೇ ತಳಿ ಅಂತ ಅನ್ಕೊಂಡು ಶುರು ಮಾಡಿದ್ರ ಹೇಗೆ? ಇಲ್ಲ, ನಾನು ಕಾಫಿ ಮಾಡುವಾಗ ರೋಬಸ್ಟಾದಲ್ಲಿ ಪೆರಡಿನಿ ಅಂದ್ರೆ ಓಲ್ಡ್ ರೋಬಸ್ಟಾ, ಅದರಲ್ಲಿ ಸೆಲೆಕ್ಟೆಡ್ ಗಿಡದಲ್ಲಿ ಬೀಜ ಕುಯ್ದು ನರ್ಸರಿ ಮಾಡಿ ತೋಟ ಮಾಡಿರ್ತಕ್ಕಂಥದ್ದು. ಆಮೇಲೆ 6 ಎಕರೆನಲ್ಲಿ ಅರೇಬಿಕಾ ಇದೆ, ಅದರಲ್ಲಿ 2 ಎಕರೆ ಅಷ್ಟು ಚಂದ್ರಗಿರಿ ಮಾಡಿದ್ದೀನಿ. ಇನ್ನ 1-4 ಎಕರೆ ಅಷ್ಟು ಹೇಮಾವತಿ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ. ಚಂದ್ರಗಿರಿ ಮತ್ತು ಹೇಮಾವತಿ ಬೀಜ ಎಲ್ಲಿಂದ ಸಿಕ್ತು, ಹೇಗೆ ತಗೊಂಬಂದ್ರಿ? ಹೇಮಾವತಿ ಬೀಜನ ಶಿವಪ್ರಸಾದ್ ಅಂತ ಕಗ್ಗೋಡ್ಲಲ್ಲಿ ಒಂದು ಎಸ್ಟೇಟ್ ಇದೆ ಅವ್ರದ್ದು, ಅಡ್ವೊಕೇಟ್ ಮಡಿಕೇರಿಲಿದ್ದಾರೆ, ಅವ್ರ ಹತ್ರ ಗಿಡಗಳನ್ನ ತಗೊಂಬಂದು ನಾನು ನೆಟ್ಕೊಂಡಿದ್ದೆ. ಚಂದ್ರಗಿರಿ ಮಾತ್ರ ಬಾಳೆಹೊನ್ನೂರು ಕಾಫಿ ರಿಸರ್ಚ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಅವ್ರು ಮಾಡಿದ ಪ್ಲಾಟ್ ಎಲ್ಲ ನೋಡಿ ಅಲ್ಲಿಂದ ಬುಕ್ ಮಾಡಿ ಅಲ್ಲಿಂದ ಚಂದ್ರಗಿರಿ ಸೀಡ್ಸ್ ತರಿಸ್ಬಿಟ್ಟು ನರ್ಸರಿ ಮಾಡಿ ನೆಟ್ಕೊಂಡಿದ್ದೀನಿ ಸರ್. ನಾನು ಕಟುವಾಯಿ ಇದೆ, ಬ್ರೆಜಿಲಿಯನ್ ಕಟುವಾಯಿ ಇದೆ, ಹೇಮಾವತಿ ಇದೆ, ಚಂದ್ರಗಿರಿ ಇದೆ. ಈ 4 ತಳಿಗಳ ಒಂದು ವಿಶೇಷ ಗುಣಗಳನ್ನ ಉಲ್ಲೇಖ ಮಾಡಬಹುದಾ? ನೀವು ಈಗ 8-10 ವರ್ಷಗಳಿಂದ ಬೆಳ್ಕೊಂತ ಬಂದಿದ್ದೀರಲ್ಲ. ಈ ಹೇಮಾವತಿನಲ್ಲಿ ಸ್ವಲ್ಪ ಲೀಫ್ ರಸ್ಟ್ ಮತ್ತೆ ಕೊಳೆ ಬರುತ್ತೆ, ಬಟ್ ಚಂದ್ರಗಿರಿ ಮತ್ತೆ ಬ್ರೆಜಿಲಿಯನ್ ಕಟುವಾಯಿನಲ್ಲಿ ಕಡಿಮೆ, ತುಂಬಾ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ಲೀಫ್ ರಸ್ಟ್ ಬರೋದು ಕಡಿಮೆ. ಇಳುವರಿನಲ್ಲಿ ನಿಮ್ಗೆ ಚಂದ್ರಗಿರಿ ಬ್ರೆಜಿಲಿಯನ್ ಕಟ್ವಾಯಿ ಒಳ್ಳೆ ಇಳುವರಿ ಕೊಡುತ್ತೆ. ಹೇಮಾವತಿನೂ ಆಗತ್ತೆ, ಇಲ್ಲ ಅಂತಿಲ್ಲ, ಬಟ್ ಒಂದ್ ಕ್ರಾಪ್ ಕಡಿಮೆ ಆಗುತ್ತೆ, ಒಂದ್ ಕ್ರಾಪ್ ಜಾಸ್ತಿ ಆಗುತ್ತೆ. ಇದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಆವರೇಜ್ ಕ್ರಾಪ್ ಬರುತ್ತೆ ಈ ಚಂದ್ರಗಿರಿನಲ್ಲಿ. ಅದರಿಂದ ಅದನ್ನ ಮಾಡ್ಕೊಳ್ಳೋದು ಒಳ್ಳೇದು. ರೈತರು ಈ ಕಡೆ ತುಂಬಾ ಜನರು ಸ್ಪ್ರೇ ಮಾಡ್ಲಿಕ್ಕೆಲ್ಲ ಹೋಗಕ್ ಆಗಲ್ಲ, ಮಾಡಕ್ಕಲ್ಲ, ಅಂತವ್ರು ಚಂದ್ರಗಿರಿ ಗಿಡ ನೆಟ್ಕೊಂಡ್ರೆ ವರ್ಷದಲ್ಲಿ ಒಂದು 10-20-30 ಚೀಲ ಕಾಫಿ ಆದ್ರೆ ಒಳ್ಳೆ ರೇಟ್ ಇರೋ ಟೈಮ್ನಲ್ಲಿ ಅವ್ರಿಗೊಂದು ಒಳ್ಳೆ ಅಮೌಂಟ್ ಸಿಗುತ್ತೆ, ಅನುಕೂಲನೂ ಆಗುತ್ತೆ ಸರ್. ಮಾಡಬಹುದು, ಚಂದ್ರಗಿರಿ ಬೀಜನ ನರ್ಸರಿ ಮಾಡಿ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಇದು ಎಲ್ಲಿ ಒಂದು 4 ಅಡಿ ಜಾಗ ವೇಸ್ಟ್ ಇರುತ್ತೆ ತೋಟದಲ್ಲಿ, ಅಂತ ಕಡೆ ಒಂದು ಚಂದ್ರಗಿರಿ ಗಿಡ ನೆಡಬಹುದಲ್ಲ ರೈತರು. ಸುಮ್ಮನೆ ಅಲ್ಲಿ ಕಚ್ರ ಬೆಳೆದು ವೇಸ್ಟ್ ಆಗೋದ್ರ ಬದಲು ತೋಟನೂ ಮೈ ತುಂಬದಂಗೆ ಇರುತ್ತೆ, ಇಡೀ ತೋಟ ಒಂದೇ ಸಮ ಕಾಣಿಸುತ್ತೆ. ಆ ತರ ಮಾಡ್ಕೊಳ್ಳೋದು ಒಳ್ಳೇದು. ಬೋಡೋ ದ್ರಾವಣವನ್ನ ಈ 4 ತಳಿಗಳ ಗಿಡಗಳಿಗೆ ಸಿಂಪಡಣೆ ಮಾಡಿದ್ರೆ ಅಥವಾ ಹೇಮಾವತಿ ಮಾತ್ರ ಹೆಚ್ಚು ಸಿಂಪಡಣೆ ಮಾಡಿದ್ರೆ ಹೇಗೆ? ಇಲ್ಲ, 4 ತಳಿಗಳನ್ನಗೂ ನಾನು ಸಿಂಪಡಣೆ ಮಾಡ್ತೀನಿ, ಯಾಕೆಂದ್ರೆ ರಿಸ್ಕ್ ತಗೊಳಕ್ ನಮ್ಗೆ ಇಷ್ಟ ಆಗಲ್ಲ. ಅದರಿಂದ 4 ತಳಿಗಳಿಗೂ ನಾನು 2 ಬೋರ್ಡೋ ಮಾಡ್ತೀನಿ, ಆಮೇಲೆ 2 ಕಾಂಟಾಫ್ ಹೊಡಿತೀನಿ, ಅಂದ್ರೆ ಎಲೆ ಚುಕ್ಕೆ ರೋಗ ಬರ್ತಾ ಹಾಗೆ, ಮತ್ತೆ 2 ರೌಂಡ್ ಅಂತೂ ಮೆನ್ಯೂರ್ ಮಾಡೇ ಮಾಡ್ತೀವಿ, ಮತ್ತೆ ಪೋಲಿಯಾರ್ ಸ್ಪ್ರೇ ಮಾಡ್ತೀವಿ. ಈ 94 ಡೈರೆಕ್ಟ್ ಎಲೆಗಳಿಗೆ ಕೊಡ್ತೀವಿ. ಈ ತರದಲ್ಲಿ ಉಳಿಸ್ಕೊಂಡಿದ್ದೀವಿ, ಚೆನ್ನಾಗಿದೆ ಸರ್. ಕಾಂಟಾಫ್ ಮತ್ತು ಬೋರ್ಡ ದ್ರಾವಣ ಎರಡೆರಡು ಸಾರಿ ಸಿಂಪಡಣೆ ಮಾಡೋದ್ರಿಂದ ಕೊಳೆ ರೋಗ ಬರಲ್ಲ, ಎಲೆ ತುಕ್ಕು ರೋಗ ಬರಲ್ಲ, ಗಿಡ ಹೆಲ್ತಿ ಆಗಿರುತ್ತೆ ಸರ್. ಅಂದ್ರೆ ಗಿಡನ ಕಪಾತ್ ಮಾಡೋದು ವೆರಿ ಇಂಪಾರ್ಟೆಂಟ್. ಕ್ರಾಪ್ ಕುಯ್ದಂಗೆನೆ ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ ನ ಕರ್ಕೊಂಡು ಲೈಟ್ ಆಗಿ ಕಪಾತ್ ಮಾಡಬೇಕು. ತುಂಬಾ ಜಾಸ್ತಿನೂ ಕಡಿಬಾರ್ದು, ಅರೇಬಿಕಾದಲ್ಲಿ ಲೈಟ್ ಆಗಿ ಕಪಾತ್ ಮಾಡ್ಕೊಂಡ್ರೆ ಸಾಕು. ಮತ್ತೆ ಹ್ಯಾಂಡ್ಲಿಂಗ್ ಚಿಗುರು ಮಾಡ್ತೀವಿ ನೋಡಿ, ಅದು ಮುಖ್ಯ. ಅಡ್ಡ ಉದ್ದ ಎಲ್ಲ ಬಂದಿದ್ದ ಚಿಗುರ್ನೆಲ್ಲ ಕಪಾತ್ ಮಾಡಿ ಮೆನ್ಯೂರ್ ಮಾಡಿದ್ಮೇಲೆ ಜೂನ್ 1st week ನೊಟ್ಟಿಗೆ ಚಿಗುರು ಬಂದ್ಬಿಡುತ್ತೆ ಗಿಡದಲ್ಲಿ. ಯಾವ್ದು ಬೇಕು ಅದನ್ನ ಬಿಟ್ಕೋಬೇಕು, ಬ್ಯಾಡ್ದಿರೋ ಅಂತ ಚಿಗುರ್ನ ತೆಗೆದು ಹಾಕ್ಬಿಟ್ಟು ಗಿಡನ ನೀಟಾಗಿ ಮಾಡಿಟ್ಕೋಬೇಕು. ನೆತ್ತಿನ ಬಿಡಿಸ್ಬೇಕು ಯಾವತ್ತು, ನೆತ್ತಿ ಬಿಡಿಸಿ ಗಾಳಿ ಆಡಂಗೆ ಮಾಡಿದ್ರೆ ಕೊಳೆ ಸ್ವಲ್ಪ ಕಡಿಮೆ ಆಗುತ್ತೆ ತೋಟದಲ್ಲಿ. ತುಂಬಾ ಇಲ್ಲ ಕವರ್ ಆಗ್ಬಿಟ್ರೆ ಕೊಳೆ ರೋಗನೂ ಜಾಸ್ತಿ ಆಗ್ಬಿಡುತ್ತೆ, ಕ್ರಾಪು ಎಲೆ ಎರಡು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಈ ವರ್ಷ ನೋಡಿದೀವಿ ಮೂಡಿಗೆರೆ ಸೈಡ್ ಎಲ್ಲ ತುಂಬಾ ಜನರದ್ದು ತೋಟಗಳು ಈ ಮೊಬೈಲ್ ಅಲ್ಲಿ ನೋಡ್ತೀವಲ್ಲ, ಕೊಳೆ ಬಂದ್ಬಿಟ್ಟಿದೆ ಸರ್ ಈ ವರ್ಷ. ಆ ಕಡೆ ನಮ್ಮಲ್ಲೂ ಬಂದಿರಬಹುದು, ಬಟ್ ನಮ್ಮ ತೋಟದಲ್ಲಿ ಇಲ್ಲ ಮಾತ್ರ. ಈ ವರ್ಷ ಕೊಡಗಿನಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಿಪರೀತವಾಗಿ ಮಳೆ ಬಂತಂತ ಅನ್ಕೊಂಡು ಎಷ್ಟೋ ಜನ ಹೇಳ್ತಿದ್ದಾರೆ. ಇದು ಹೌದು, ಜುಲೈ ಮಧ್ಯದವರೆಗೆ ಜೂನ್ ನಿಂದ ಹೇರಳವಾಗಿ ಮಳೆ ಬಂದಿದ್ದರಿಂದ ಅನೇಕ ಕಡೆ ಅರೇಬಿಕ ಮತ್ತು ರೋಬಸ್ಟ ತೋಟಗಳಲ್ಲಿ ಕಾಯುವುದರಿದೆ, ಫಸಲು ತುಂಬಾ ಕಡಿಮೆ ಅಂತ ಅನ್ಕೊಂಡು ಹೇಳ್ತಿದ್ದಾರೆ. ಮದೆನಾಡು, ಹೆರವನಾಡು ಈ ಗ್ರಾಮಗಳ ಆಸುಪಾಸಿನಲ್ಲಿ ಮಳೆ ಎಷ್ಟು ಬಂದಿರಬಹುದು, ಹೇಗಿದೆ ಬೆಳೆ? ಈಗ 74 ಇಂಚ್ ಮಳೆ ಆಗಿದೆ ನಮ್ಗೆ. 100, 102, 105 ಮಳೆ ಆಗುತ್ತೆ ನಮ್ಮ ಏರಿಯಾಕ್ಕೆ. ಮಳೆ ಸ್ವಲ್ಪ ಜಾಸ್ತಿ ಬಿತ್ತು ಹೌದು, ಆದ್ರೆ ಯಾರು ತೋಟನ ನೀಟಾಗಿ ಇಟ್ಕೊಂಡಿರ್ತಾರೆ ಅಂತವ್ರಿಗೆ ಅಂತ ಒಂದು ಡ್ರಾಪಿಂಗ್ಸ್ ಆಗಿರಕ್ಕಲ್ಲ. ಮೋಸ್ಟ್ಲಿ ಮೆನ್ಯೂರ್ಗೆ ಇನ್ನೂರೆಲ್ಲ ಮಾಡಿದವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತೂ ಕೆಲವರು ಹೇಳ್ತಾ ಇದಾರೆ ನನಗೆ. ನಾನು ಯಾರು ತೋಟ ಹೋಗಿ ನೋಡಿಲ್ಲ, ನಮ್ಮ ತೋಟದಲ್ಲಿ ಅಂತ ಡ್ರಾಪಿಂಗ್ಸ್ ಇಲ್ಲ ಸರ್. ಈ ಗೊಂಚಲ್ ಮಧ್ಯೆ ಇರ್ತಕ್ಕಂಥ ಕಾಫಿ ದಪ್ಪ ಆಗ್ತಾ ಬಂದಂಗೆ ಏನಾಗುತ್ತೆ, ಆ ಚಿಕ್ಕದ ಏನಾಗುತ್ತೆ ಅದು ಬಿದ್ದು ಹೋಗುತ್ತೆ, ಇಟ್ಸ್ ನ್ಯಾಚುರಲ್. ಬಟ್ ಇಡೀ ಗೊಂಚು ಗೊಂಚಲೇ ಬಿದ್ದು ಹೋಗಿರೋ ಅಂಥದ್ದು ಎಲ್ಲಿಯೋ ಒಂದೊಂದು ಗಿಡ ಬಿದ್ದಿದೆ. ಇಲ್ಲ ಅಂತ ನಾನು ಪೂರ್ತಿ ಇಲ್ವೇ ಇಲ್ಲ ಅಂತ ಹೇಳಲ್ಲ, ಎಲ್ಲರೂ 1 ಸಾವಿರಕ್ಕೆ 1 ಗಿಡ 2 ಗಿಡ ಅದೇನು ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೋ ಏನೋ ಗೊತ್ತಾಗಿಲ್ಲ ನನಗೆ, ಬಿದ್ದಿದ್ದು ಹೌದು ಸ್ವಲ್ಪ, ತುಂಬಾ ಎಫೆಕ್ಟ್ ಆಗಿಲ್ಲ ಸರ್. ಈಗಾಗಲೇ ಸುಮಾರು 70 ಇಂಚು ಮೇಲೆ ಮಳೆ ಆಗಿದೆ, ಹಾಗೆ ಓಡೋ ದ್ರಾವಣವನ್ನು ಒಂದ್ಸಾರಿ ಸಿಂಪರಣೆ ಮಾಡಿದ್ದು ಆಗಿದೆ ಅಲ್ವಾ? ಆಗಿದೆ, ಸಿಂಪರಣೆ ಆಗಿದೆ, ಮೆನ್ಯೂರಿಂಗ್ ಆಗಿದೆ, ಹ್ಯಾಂಡ್ಲಿಂಗ್ ಆಗಿದೆ, ಗಿಡ ಎಲ್ಲ ಕಪಾತ್ ಆಗಿದೆ. ಕಾಂಟಾಫ್ನ ಬೋಡೋ ದ್ರಾವಣದ ಜೊತೆಗೆ ಅಥವಾ ಪ್ರತ್ಯೇಕವಾಗಿ ಹೇಗೆ ಸಿಂಪಡಣೆ ಮಾಡ್ತೀರಿ, ಯಾವಾಗ ಕೊಡ್ತೀರಿ? ಈ ಕಾಂಟಾಫ್ನ ಸಾಮಾನ್ಯವಾಗಿ ಸೈನ್ಸಿಸ್ಟ್ ಗಳು ಏನ್ ಹೇಳ್ತಾರೆ ಅಂತಂದ್ರೆ, ತೋಟ ನಿಮ್ಗೆ ಬ್ಲಾಸಮ್ ಆಗಿ 1 ತಿಂಗಳೊಳಗಡೆ ಕಾಂಟಾಫ್ ಹೊಡೆದ್ ಬಿಡಿ ಅಂತ ಹೇಳ್ತಾರೆ, ಅದು ಭಾರಿ ಒಳ್ಳೇದು. ಆಮೇಲೆ ಚಿಗುರೆಲ್ಲ ಹ್ಯಾಂಡ್ಲಿಂಗ್ ಎಲ್ಲ ಮುಗಿದ ತಕ್ಷಣ ಬೋಡೋ ಸಿಂಪಡಣೆ ಮಾಡಿದ್ರೆ ಬಹಳ ನೀಟಾಗಿ ಆಗುತ್ತೆ ಸರ್, ಬಹಳ ಒಳ್ಳೇದು. ಅದು ಅದನ್ನ ಆ ತರ ಮಾಡ್ಬೇಕು, ಮೊದಲು ಕಾಂಟಾಫ್ ಪ್ಲಸ್ ನ ಹೊಡೆದು ಮತ್ತೆ ನೀವು ಬೋರ್ಡ್ ಹೊಡಿಬೇಕು. ಇದ್ರ ಜೊತೆ ಮಿಕ್ಸ್ ಮಾಡೋದಾಗ್ಲಿ ಅಥವಾ ಬೋರ್ಡ್ ಹೊಡೆದ ನಂತರ ಕಾಂಟಾಫ್ ಹೊಡೆಯೋದಾಗ್ಲಿ ಮಾಡೋದು ಸೂಕ್ತ ಅಲ್ಲ. ಕಾಂಟಾಫ್ ನ ಯಾವ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ತೀರಿ, ಬೋರ್ಡವನ್ನ ಹೇಗೆ, 1-2% ಹೇಗೆ? 0.5% ಬೋರ್ಡ್ ಹೊಡೆಯೋದು. 0.5% ಅಂದ್ರೆ 1 kg ಮೈಲ್ ತತ್ತು 1 kg ಕಾಪರ್ ಸಲ್ಫೇಟ್ ಹಾಕ್ತೀವಿ, ಹಾಕೊಂಡು ಅದನ್ನ ಸ್ಪ್ರೇ ಮಾಡ್ತೀವಿ. ಅದಕ್ಕೆ ಅಂಟು ದ್ರಾವಣ ಏನಾದ್ರು ಇದ್ರೆ 200 ml ಹಾಕ್ಬಿಟ್ಟು ಪವರ್ ಸ್ಪ್ರೇ ನಲ್ಲಿ ನಾವು ಸ್ಪ್ರೇ ಮಾಡಿಸ್ತೀವಿ. ಕಾಂಟಾಫ್ ನ 500 ml ಹಾಕಿ ಅಂತ ಸಜೆಸ್ಟ್ ಮಾಡ್ತಾರೆ ಬೋರ್ಡ್ನವರು. 500 ml ಸಾಕಾಗಲ್ಲ, ನಾನು 700 ml ಹಾಕಿ ಹೊಡಿತೀನಿ ಒಂದ್ ಬ್ಯಾರಲ್. 500 ml ಸಾಕಾಗಲ್ಲ ಅಂತ ಅನ್ಕೊಂಡು ಹೇಗೆ ಹೇಳ್ತೀರಿ, 700 ml ಯಾಕೆ ಹಾಕ್ತಾ ಇದ್ರಿ? ಇಲ್ಲ, 500 ml ಹಾಕಿದಾಗ ನನ್ನ ಸ್ನೇಹಿತರುಗಳು ಕೆಲವರೆಲ್ಲ ನಮ್ಗೆ ಹೇಳಿದ್ದಾರೆ ಅದು ಎಫೆಕ್ಟ್ ಆಗಲಿಲ್ಲ ನಮಗೆ ಅಂತ. ಹಾಗಾಗಿ ನಾನು ಒಂದು 200 ml ಜಾಸ್ತಿ ಹಾಕಿ ಹೊಡೆಯೋದು. ಬಹುಶಃ ಕೆಲವು ಮಳೆ ಕಡಿಮೆ ಇರೋ ಏರಿಯಾದಲ್ಲಿ ಏನಾದರೂ ವರ್ಕೌಟ್ ಆಗ್ಬೋದೇನೋ. ನಮಗೆ ಸ್ವಲ್ಪ ರೈನ್ಫಾಲ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿ ಹೊಡೆಯೋದು ಒಳ್ಳೇದು, ತಪ್ಪೇನಲ್ಲ. ಅದು ಡೊಲೊಮೈಟ್ ಸುಣ್ಣವನ್ನು ನೀವು ತೋಟಕ್ಕೆ ಹಾಕೊಳ್ತೀರಿ, ಡೊಲೊಮೈಟ್ ಅನ್ನು ಯಾಕೆ ಇಷ್ಟಪಟ್ಟು ಬಳಸ್ತದಿರಿ? ಅದರಲ್ಲಿ ಮೆಗ್ನೀಷಿಯಂ ಅದು ಇದಂತ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸರ್ ಅದರಲ್ಲಿ. ಆಮೇಲೆ ಅದು ಭೂಮಿಯಿಂದಾನೆ ಬರ್ತಕ್ಕಂಥದ್ದು, ಕಲ್ಲಿನ ಪುಡಿ ಅದೊಂದು, ಅದನ್ನ ಹಾಕಿದ್ರೆ ಸಾಕಾಗುತ್ತೆ ಸರ್, ಒಳ್ಳೇದೆ, ತಪ್ಪೇನಿಲ್ಲ. ಈ ವಿಜ್ಞಾನಿಗಳು ಅದನ್ನೇ ಹೇಳೋದು, ನೀವು ಡೊಲೊಮೈಟ್ ಯೂಸ್ ಮಾಡಿ ಹಾಗೆ ಅಂತೇಳಿ ಹೇಳ್ತಾರೆ. ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಹಾಕ್ತೀವಿ, ಚೆನ್ನಾಗುತ್ತೆ. ಅರೇಬಿಕಾದಲ್ಲಿ ಹೇಮಾವತಿ, ಚಂದ್ರಗಿರಿ, ಕಟ್ವಾಯಿ, ಬ್ರೆಜಿಲಿಯನ್ ಕಟ್ವಾಯಿ ಈ ತಳಿಗಳನ್ನು ಹಾಕೊಂಡಿದ್ರಲ್ಲ, ಏನು ಅಂತರ ಇದ್ರೆ ಸೂಕ್ತ ಅಂತ ಅನ್ಕೊಂಡು ಹೇಳ್ತೀರಿ? ನೀವು ಈಗಾಗಲೇ ಹಾಕಿರುವ ಗಿಡಗಳು ಯಾವ ಅಂತರದಲ್ಲಿ ಇದಾವೆ? 5.5 ಅಡಿಗೆ ಹೇಮಾವತಿ ನಾಟಿ ಮಾಡಿದ್ದೀನಿ, 5 ಅಡಿಗೆ ಚಂದ್ರಗಿರಿ ನಾಟಿ ಮಾಡಿದ್ದೀನಿ. ಬಟ್ ನಮ್ಮ ತೋಟಕ್ಕೆ, ನಮ್ಮ ಏರಿಯಾಕ್ಕೆ, ನಾವು ಮಾಡೋ ಕೆಲಸಕ್ಕೆ 6 ಅಡಿ ಹಾಕಬೇಕಿತ್ತು ಅಂತ ಅನಿಸುತ್ತೆ ನನಗೆ. ಈಗ ನೀವೇನು ನೋಡಿದ್ರಿ ತೋಟದ ಒಳಗಡೆ ಬರುವಾಗ ಆ ಗಿಡ ಕೂಡ್ಕೊಂಡ್ಬಿಟ್ಟಿರ್ತವೆ. 1 ಅಡಿ ಜಾಸ್ತಿ ಇದ್ರೆ ಗಿಡ ಗಾಳಿ ಆಡುತ್ತೆ ಚೆನ್ನಾಗಿ, ಬರೋ ರೋಗಗಳು ಕಡಿಮೆ ಆಗ್ತವೆ, ಚಂದ ಗಾಳಿ ಆಗುತ್ತೆ ತೋಟ. ಅದರಿಂದ 5.5 ರಿಂದ 6 ಅಡಿವರೆಗೂ ಹಾಕೋದು ಒಳ್ಳೇದು ಅಂತ ಅನ್ಸುತ್ತೆ. ಚಂದ್ರಗಿರಿ, ಬ್ರೆಜಿಲಿಯನ್ ಕಟ್ವಾಯಿ, ಹೇಮಾವತಿ ಹಾಕೋದಾದ್ರೂ ಅಷ್ಟೇನೆ, 6 ಅಡಿಗೆ ಹಾಕೋದು ಭಾರಿ ಒಳ್ಳೇದು. ಒಟ್ಟು ಅರೇಬಿಕಾ ಎಷ್ಟು ಎಕರೆಯಲ್ಲಿದೆ ನಿಮ್ಮಲ್ಲಿ? 6 ಎಕರೆನಲ್ಲಿದೆ ಸರ್ ನನಗೆ. 6 ಎಕರೆಯಿಂದ ಸರಾಸರಿ ವರ್ಷಕ್ಕೆ ಎಷ್ಟು ಬೆಳೆ ಸಿಗುತ್ತೆ? ನೀವು ಪಲ್ಪ್ ಮಾಡ್ತಿರಲ್ಲ, 100 ಮೂಟೆ ಅಪಾರ್ಟ್ಮೆಂಟ್ ಆಗುತ್ತೆ ನನಗೆ ಆವರೇಜ್. 1 ವರ್ಷ ಜಾಸ್ತಿ ಆಗ್ಬೋದು, ಈಗ ಲಾಸ್ಟ್ ಇಯರ್ 150 ಮೂಟೆನೋ ಆಗಿತ್ತು, ಕಳೆದ ವರ್ಷ ಸ್ವಲ್ಪ ಕಡಿಮೆ ಆಯಿತು ಅಂತ ಒಂದು 100 ಮೂಟೆ ಆವರೇಜ್ ಇಟ್ಕೋಬೋದು ಸರ್. 15 ಮೂಟೆ ಅಪಾರ್ಟ್ಮೆಂಟ್ ಆವರೇಜ್ ಇಟ್ಕೋಬೋದು, ಏನು ತೊಂದರೆ ಏನಿಲ್ಲ. ಪಲ್ಪ್ ಮಾಡಿ ಬೆಲೆ ನೋಡಿಕೊಂಡು ಮಾರಾಟ ಮಾಡ್ತೀರಾ ಅಥವಾ ನಿಮ್ಮದೇ ಆದ ಒಂದು ಆಲೋಚನೆ ಹೇಗಿದೆ? ಬೆಲೆ ನೋಡ್ಕೊಂಡೇ ಮಾರಾಟ ಮಾಡೋದು, ಕ್ಯೂರಿಂಗ್ ವರ್ಕ್ಸ್ಗಳಲ್ಲಿ ಇಡ್ತೀವಿ, ರೇಟ್ ಬಂದಾಗ ನಾವು ಮಾರ್ಕೊಳ್ತೀವಿ. 6 ಎಕರೆ ಅರೇಬಿಕಾ ಇದೆ, ರೋಬಸ್ಟ ಎಷ್ಟು ಎಕರೆಯಲ್ಲಿದೆ? ರೋಬಸ್ಟ 16 ಎಕರೆಯಲ್ಲಿದೆ ಸರ್. ಪೆರಡಿಯನ್ನು ತಳಿ ಹಾಕಿ ಎಷ್ಟು ವರ್ಷ ಆಯ್ತು, ಹೇಗಿದೆ ಬೆಳವಣಿಗೆ? ಒಂದೇ ಸರ್ತಿ ಹಾಕ್ಲಿಲ್ಲ ನಾನು, ವರ್ಷ ಒಂದೊಂದು ಬ್ಲಾಕ್ ಮಾಡ್ಕೊಂಡು ಬಂದಿರೋದು. ತೋಟ ಚೆನ್ನಾಗಿದೆ ಸರ್, ಅದು ನಮ್ದು ಇತ್ತೀಚೆಗೆ ಮಾಡಿರೋದು. ಎಕರೆಗೆಲ್ಲ ಒಂದು 20-28-30 ಮೂಟೆವರೆಗೆ ನಾನು ಕುಯ್ತಾ ಇದ್ದೀನಿ, ಚೇರಿ ಲೆಕ್ಕದಲ್ಲಿ ಅಪಾರ್ಟ್ಮೆಂಟ್ ಅಲ್ಲ. ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಗಿಡ ದೊಡ್ಡದಾದ್ಮೇಲೆ, ಈಗ ಅಷ್ಟೇ ಆಗುತ್ತೆ. ಅರೇಬಿಕಾದಲ್ಲಿ ಪಲ್ಪ್ ಮಾಡೋದು ಸುಲಭ ಮತ್ತು ಅಂತ ಸಮಯ ಹಿಡಿಯಲ್ಲ, ಖರ್ಚಾಗೋದಿಲ್ಲ ಅಂತ ಅನ್ಕೊಂಡು ಹೇಳ್ತಾರೆ. ರೋಬಸ್ಟಾದಲ್ಲಿ ಹಣ್ಣು ಗಟ್ಟಿ ಇರೋದ್ರಿಂದ ಪಲ್ಪಿಂಗ್ ಮಾಡೋದು ಕಷ್ಟ ಆಗ್ತದೆ ಅನ್ನೋ ತರ ಹೇಳ್ತಾರೆ, ಏನಂತೀರಿ? ರೋಬಸ್ಟಾದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಹೌದು, ಬಟ್ ಈ ವರ್ಷ ಸ್ವಲ್ಪ ರೇಟ್ ಆಗಿದೆ ರೋಬಸ್ಟಕ್ಕೆ, ಅಪಾರ್ಟ್ಮೆಂಟ್ಗೆ. ಕೆಲವು ವರ್ಷ ರೋಬಸ್ಟ ಜನ ಇಷ್ಟನೇ ಪಡಲ್ಲ ಸರ್, ಪರ್ಚೇಸರ್ಸ್. ಆಮೇಲೆ ರೋಬಸ್ಟ ಚೆರಿ ಮಾಡೋದಕ್ಕೂ ಅಪಾರ್ಟ್ಮೆಂಟ್ ಮಾಡೋದಕ್ಕೂ ಹೆಚ್ಚಿಗೆ ಡಿಫ್ರೆನ್ಸ್ ಇರಲ್ಲ. ಆಮೇಲೆ ಕುಯ್ಯುವಾಗಲೂ ಅಷ್ಟೇನೆ, ನಮಗೆ ಚಂದ ಹಣ್ಣು ಮಾಡೇ ಕುಯ್ಯಬೇಕಾಗತ್ತೆ. ಅಪಾರ್ಟ್ಮೆಂಟ್ ಮಾಡೋದಾದರೆ 70% ಹಣ್ಣಿದ್ರೆ ನಾವೆಲ್ಲ ಒಟ್ಟಿಗೆ ಕುಯ್ದತ್ಲೇ ಚೆರಿ ಮಾಡ್ತೀವಿ. ಆಮೇಲೆ ಅದನ್ನ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ, ರೇಟ್ ಬರೋವರೆಗೆ ಇಟ್ಕೋಬಹುದು. ಚೆರಿ ಮಾಡಿದರೆ ಗೋಡನ್ನಲ್ಲಿ ನೀವು ಸ್ಟಾಕ್ ಇಟ್ಕೊಂಡ್ಬಿಡ್ಬೋದು, ರೇಟ್ ಬಂದಾಗ ಬೇಕಾದ್ರೂ ಮಾರಾಟ ಮಾಡಿ. ಆದರೆ ಅಪಾರ್ಟ್ಮೆಂಟ್ ಇಡೋಕ್ಕಾಗಲ್ಲ ನಿಮಗೆ, ಮಾಯಿಶ್ಚರ್ ಇಳಿದು ಬಿಡುತ್ತೆ, ಮಾಯಿಶ್ಚರ್ ಇಳಿದ್ರೆ ರೇಟ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಅಪಾರ್ಟ್ಮೆಂಟ್ ಮಾಡಿದ್ರೆ ನಾವು ಕ್ಯೂರಿಂಗ್ ವರ್ಕ್ಸ್ಗೆ ಕಳಿಸ್ಬಿಡ್ತೀವಿ, ಕ್ಯೂರಿಂಗ್ ವರ್ಕ್ಸ್ನಲ್ಲಿ ಅವ್ರು ಇಟ್ಕೊಂಡಿರ್ತಾರೆ, ರೇಟ್ ಬಂದಾಗ ನಾವು ಮಾರಿ ಅಂದಾಗ ಮಾರಿ ನಮಗೆ ಅಮೌಂಟ್ ಕೊಡ್ತಾರೆ. ಅರೇಬಿಕಾ ಮತ್ತು ರೋಬಸ್ಟಾದಲ್ಲಿ ನೀವು ಪಲ್ಪನ್ನು ಕಡ್ಡಾಯವಾಗಿ ಮಾಡ್ಕೊಳ್ತೀರಾ ಅಥವಾ ಸಂದರ್ಭ ನೋಡಿಕೊಂಡು ಉಂಡೆ ಕಾಫಿ ಮಾಡ್ಕೊಳ್ತೀರಾ, ಹೇಗೆ? ಅರೇಬಿಕಾ ಅಂತೂ ಪ್ರತಿ ವರ್ಷ ಮಾಡೇ ಮಾಡ್ತೀವಿ ನಾವು, ಅರೇಬಿಕಾ ಅಪಾರ್ಟ್ಮೆಂಟ್ ಮಾಡಲೇಬೇಕು. ರೋಬಸ್ಟನ್ನು ನೋಡ್ಕೊಂಡೇ ಮಾಡ್ತೀವಿ ಸರ್ ಮಾತ್ರ, ಯಾಕೆ ಅಂತಂದರೆ ಕ್ರಾಪ್ ಹೇಗಿದೆ ಈ ವರ್ಷ ಏನು ಅಂತ ನೋಡಿಕೊಂಡು, ಆಮೇಲೆ ಕಣ ಸಾಕಾಗಲಿಲ್ಲ ಅಂದರೆ ನಾವು ಅಪಾರ್ಟ್ಮೆಂಟ್ ಹೋಗ್ತೀವಿ. ಅರ್ಧ ಚೆರಿ ಒಣಗೋದು ಒಣಗ್ತಾ ಇರುತ್ತೆ, ಅಪಾರ್ಟ್ಮೆಂಟ್ ಮಾಡ್ಕೊಂಡು ಹೋದರೆ 4-5 ಬಿಸಿಲಿಗೆ ಅಪಾರ್ಟ್ಮೆಂಟ್ ಒಣಗಿಬಿಟ್ಟು ಕಣ ಖಾಲಿ ಆಗ್ತಾ ಬರುತ್ತೆ. ಚೆರಿ ಹಾಗಾಗಲ್ಲ, ಮೋಡ ಗಿಡ ಇದ್ರೆ 15 ದಿವಸ ಆದರೂ ಒಣಗೋದೇ ಇಲ್ಲ ಕಾಫಿ. ಫೆಬ್ರವರಿಯಿಂದ ಮುಂದಕ್ಕೆ 10-12 ಬಿಸಿಲಿಗೆಲ್ಲ ಒಣಗಿಬಿಡುತ್ತೆ, ಅದು ತೆಳ್ಳಗೆ ಹಾಕಬೇಕು. ತುಂಬ ದಪ್ಪ ಹಾಕಿದ್ರೆ ಒಣಗೋದೇ ಇಲ್ಲ ಸರ್ ಕಾಫಿ, ಡ್ರೈಯಿಂಗ್ ಎರಡು ಪ್ರಾಬ್ಲಮ್ ಇರುತ್ತೆ. ಅದಕ್ಕೇನು ಮಾಡ್ತೀವಿ, ಕಣ ಎಲ್ಲ ತುಂಬ್ತಾ ಬರ್ತಾ ಇದೆ ಅಂತಂದಾಗ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀವಿ. ಅಪಾರ್ಟ್ಮೆಂಟ್ ಆದರೆ ಜಾಗ ಕಡಿಮೆ ಸಾಕು, ಒಣಗಿಸ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಳ್ತೀವಿ ನಾವು. ಅಂದರೆ ಒಣಗಿಸುವಾಗ ನೀವು ಯಾವುದೇ ಕಾಫಿ ಆಗಲಿ ಏನೇ ಮಾಡಿ ಕ್ವಾಲಿಟಿ ಮಾಡಿ ಕಾಫಿ ಮಾಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಸರಿ. ಯಾಕೆಂದರೆ ಎಷ್ಟೋ ಜನ ಅಪಾರ್ಟ್ಮೆಂಟ್ ಅಂತ ಮಾಡ್ತಾರೆ, ಒಂದು ಮಾಯಿಶ್ಚರ್ ಮೀಟ್ ಇಟ್ಕೋಬೋದು, ಅವೇನು ದೊಡ್ಡ ದುಡ್ಡೇನು ಆಗಲ್ಲ ಅವಕ್ಕೆಲ್ಲ, ಚಿಕ್ಕ ಸ್ಕೇಲು ಒಂದು ಮಾಯಿಶ್ಚರ್ ಮೀಟರ್ ಇಟ್ಕೊಂಡ್ರೆ ನೀವೇ ಕಾಫಿನ ಚೆಕ್ ಮಾಡಿ ಕರೆಕ್ಟಾಗಿ ಪ್ಯಾಕ್ ಮಾಡಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲ ಮಾಯಿಶ್ಚರ್ ಮಾಡೋದು ಆಮೇಲೆ ಕಾಫಿ ತಗೊಂಡೋದ್ರೆ ಏನ್ ಮಾಡ್ತಾರೆ, ಮಾಯಿಶ್ಚರ್ ಇತ್ತು ಅಂತ ಅಲ್ಲಿ ಒಂದು ಎರಡು ಕಟ್ ಮಾಡ್ತಾರೆ. ಆ ರಗಳೇನೆ ಬೇಡ, ನಾವು ಕಾಫಿ ಮಾರುವಾಗ ನಮ್ಮಲ್ಲಿ ಮಾಯಿಶ್ಚರ್ ಮೀಟ್ರಿಗೆ ತುಂಬಾ ದುಡ್ಡಾಗಲ್ಲ, 5,000-6,000 ರೂಪಾಯಿನಲ್ಲಿ ಒಳ್ಳೆ ಮಾಯಿಶ್ಚರ್ ಮೀಟ್ರ್ ಎಲ್ಲ ಸಿಗ್ತವೆ. ಅದನ್ನ ಯಾರೋ ತಜ್ಞರ ಹತ್ರ ಕೇಳ್ಕೊಂಡು ಹೇಗ್ ಮಾಡ್ಬೇಕು ಏನು ಎತ್ತ ಅಂದ್ ಯಾರು ಹೇಳ್ಕೊಡ್ತಾರೆ, ಕಾಫಿ ಬೋರ್ನ ಸಲಹೆ ಕೊಡ್ತಾರೆ. ಅದ್ರ ಪ್ರಕಾರ ಮಾಡ್ಕೊಂಡ್ರೆ ನಿಮ್ ಕಾಫಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಎಳೆದ್ ಕುಯ್ಯೋದು ಮಾಡೋದು ಏನೇನೋ ಮಾಡ್ತಾರೆ ಸರ್ ಜನಗಳು, ಆತರ ಎಲ್ಲ ಮಾಡಬಾರ್ದು. ಕಾಯಿ ಕುಯ್ದು ಬಿಟ್ರೆ ಔಟ್ ಅನ್ನು 29 ಬಂತು 30 ಬಂತು ಅಂತ ಹೇಳ್ತಾ ನಾನು ಕೇಳಿದೀನಿ. ಕಾಯಿ ಕುಯ್ದಾಗ ಏನಾಗುತ್ತೆ, ಔಟ್ ಅನ್ ಬರುತ್ತೆ, ಆದ್ರೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಲೆಕ್ಕಾಚಾರ ಹಾಕೋದೇ ಇಲ್ಲ ಯಾರು. ಒಂದ್ ಎಕರೆಗೆ ಇಷ್ಟು ಮೂಟೆ ಕಾಫಿ ಆಗ್ಬೇಕು, ಅಲ್ಲಿ ಕಡಿಮೆ ಆಗಿರುತ್ತೆ ಕಾಯಿ ಕುಯ್ದಾಗ, ವೆಯ್ಟ್ ಲಾಸ್ ಆಗುತ್ತೆ ಅದರಲ್ಲಿ, ಬಟ್ ಈಲ್ಡ್ ಬಂತು ನಮ್ಗೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಔಟ್ ಅನ್ ಬಂದಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ನಂಬರ್ ಆಫ್ ಸೀಡ್ಸ್ ಜಾಸ್ತಿ ಬರುತ್ತೆ, ಅದಕ್ಕೆ ಔಟ್ ಅನ್ ಬರುತ್ತೆ. ಹಣ್ಣಾದಾಗ ಏನಾಗುತ್ತೆ, ಔಟ್ ಅನ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಕಾಫಿ ಜಾಸ್ತಿ ಆಗಿರುತ್ತೆ ನಿಮ್ಗೆ. ಅದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಬುಕ್ಗಳಲ್ಲಿ ಬರುತ್ತೆ ಸರ್, ನಮಗೂ ಗೊತ್ತಿದೆ, ಒಳ್ಳೊಳ್ಳೆ ಮಾಹಿತಿಗಳು ಈ ಕೃಷಿಕ ಇಂಥ ಬುಕ್ಗಳಲ್ಲಿ ಬರ್ತಾ ಇದೆಯಲ್ಲ. ಇವತ್ತು ತರಿಸ್ಬೇಕಂತದ್ನೆಲ್ಲ ಎಷ್ಟೋ ಜನಕ್ಕೆ ಫ್ರೀ ಕೊಟ್ಟಿದ್ದೀನಿ, ಇದ್ರಲ್ಲಿ ಒಳ್ಳೊಳ್ಳೆ ಸಲಹೆಗಳು ಬರ್ತವೆ, ಅದನ್ನ ಮಾಡ್ಕೊಳ್ಳಿ ಅಂತ ಎಷ್ಟೋ ಜನಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನನಗೂ ತರಿಸ್ತೀನಿ, ಕೃಷಿಕ ತರಿಸ್ತೀನಿ, ಆರಂಭ ಅಂತ ಒಂದು ಬುಕ್ ಬರುತ್ತೆ ಅದು ತರಿಸ್ತೀವಿ, ಮತ್ತೆ ಸುಮಾರು ಬುಕ್ಸ್ ತರಿಸಿ ಸ್ವಲ್ಪ ಓದ್ತೀವಿ, ಸ್ಟಡಿ ಮಾಡ್ಬೇಕು ಸ್ವಲ್ಪ, ಆಮೇಲೆ ವಿಜ್ಞಾನಿಗಳ ಜೊತೆ ಸ್ವಲ್ಪ ಚರ್ಚೆ ಮಾಡ್ಬೇಕು. ಒಂದ್ ದಿವಸ ನನಗೆ ಸುನಿಲ್ ತಾಮ್ಗಲ್ಲೆ ಬಂದಿದ್ರು, ನನ್ನ ತೋಟಕ್ಕೆ ವಿಸಿಟ್ ಮಾಡಿದ್ರು, ಒಂದ್ ದಿವಸ ಬಂದು ಇಲ್ಲೇ ಉಳ್ಕೊಂಡ್ರು, ಬೆಳಿಗ್ಗೆ ತೋಟ ಎಲ್ಲ ತಿರುಗಾಡಿದ್ವಿ. ಅವ್ರ ರಿಪೋರ್ಟ್ ಎಲ್ಲ ಇದೆ ನನ್ನ ಹತ್ರ, ಅವ್ರು ಕೊಟ್ಟಿರೋ. ನಿಮ್ ಕಾಫಿ ತೋಟದ ಬಗ್ಗೆ ನನ್ಗೇನು ಹೇಳಲಿಕ್ಕೆ ಬರಲ್ಲ, ಮೆಣಸಿಗೆ ಮಾತ್ರ ಹೀಗೀಗ ಮಾಡ್ಲೇಬೇಕು ನೀವು ಅಂತ ಅಡ್ವೈಸ್ ಮಾಡಿದ್ದಾರೆ. ಆ ತರ ಮಾಡಿ, ಮಾಡಿದಾಗ ಒಂದ್ ಕಾಫಿ ಗಿಡ ನೀವು ನೋಡ್ಬೇಡಿ, ಒಂದ್ ಒಳ್ಳೆ ಮರ ಇದ್ರೆ ಒಂದ್ ಕಾಫಿ ಗಿಡ ತೆಗ್ದೆ ಹಾಕ್ಬಿಡಿ, ತೆಗ್ದು ಹಾಕ್ಬಿಟ್ಟು ಒಂದ್ ಮರಕ್ ಸುತ್ತಕ್ಕೆ 3-4 ಬಳ್ಳಿ ನಟ್ಟು ಚಂದಾಗಿ ಬೆಳೆಸಿ, ಒಂದ್ ಮರ ಮೆಣಸು ಬಂದ್ರೆ 5 ಕೆಜಿನೇ ನೀವು ಕುಯ್ಕೊಳ್ಳಿ, 5 ಕೆಜಿಗೆ 2,500 ರೂಪಾಯಿ ಆಯ್ತು. ಒಂದ್ ಕಾಫಿ ಗಿಡ ಹೋದ್ರೆ ನಿಮ್ಗೆ 2,500 ರೂಪಾಯಿ ಏನು ಲಾಸ್ ಆಗಲ್ಲ. ಇಂಥದ್ನೆಲ್ಲ ಮಾಡಬೇಕು, ವೈಜ್ಞಾನಿಕವಾಗಿ ಮಾಡಿ ಅಂತೆಲ್ಲ ಹೇಳ್ತಾರೆ, ಬಟ್ ನಮಗೂ ಮಾಡಬೇಕು ಅಂತ ಅನಿಸ್ತಾ ಇದೆ. ನಮ್ಮಲ್ಲಿ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ ಸರ್, ಈಗ ಈ ಅಸ್ಸಾಮೀಸ್ ಕಟ್ಕೊಂಡು ಮಾಡ್ಬೇಕಾದ್ರೆ ಭಾರಿ ಕಷ್ಟ ಇದೆ, ಈ ಲೋಕಲ್ ಪೀಪಲ್ಸ್ ಕೆಲ್ಸಕ್ಕೆ ಬರಲ್ಲ. ಅವ್ರು ಬಂದ್ರೆ ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 1:30-2 ಹೊತ್ತಿಗೆ ಅವ್ರು ಹೇಳೋಕು ಇಲ್ಲ, ಕೇಳೋದು ಇಲ್ಲ, ಸೀದಾ ವಾಪಸ್ ಹೋಗ್ತಾ ಇರ್ತಾರೆ. ಈ ತರದ ಕೆಲ್ಸಗಾರರಾಗಿರೋದ್ರಿಂದ ಭಾರಿ ಕಷ್ಟ ಇದೆ. ಅವ್ರಿಗೆಲ್ಲ ಏನಾದ್ರು ಒಂದು ಶಿಸ್ತು ಮಾಡಬೇಕು. ಪ್ರತಿಯೊಬ್ಬರು ದುಡಿಮೆ ಮಾಡೇ ಮಾಡ್ತೀವಲ್ಲ ಸರ್, ಈಗ ITBT ಅವರು ಸಂಬಳ ಕೊಡ್ತಾರೆ, ಹೆಂಗ್ ಕೊಡ್ತಾರೆ, ಇಷ್ಟು ಅವರ್ ಕೆಲಸ ಮಾಡು ಇಷ್ಟು ಸಂಬಳ ತಗ. ನಾನು ಹೇಳೋದು ಅಷ್ಟೇನೆ, ನೀವು ಬೈಕಲ್ಲಿ ಬರ್ತೀರಾ ಕಾರಲ್ಲಿ ಬರ್ತೀರಾ ಬನ್ನಿ, ಇಷ್ಟು ಅವರ್ ಅಂತ ಕೆಲಸ ಮಾಡಿ ನೀಟಾಗಿ ಹೋಗಿ, ಬೇಜಾರಿಲ್ಲ ನಮಗೆ, ಸಂತೋಷನೇ ಅಂತಲೇ ನಾವು ಹೇಳ್ತೀವಿ. ಅವ್ರು ಅದು ಮಾಡೋದೇ ಇಲ್ಲ ಸರ್, ವಾರಕ್ಕೆ 2 ಕೆಲಸ ಮಾಡ್ಕೊಳ್ತಾರೆ, 3 ಕೆಲಸ ಮಾಡಿದ್ರೆ ಹೆಚ್ಚು, ಬಾಕಿ ಅಂತೆ ಸರ್ಕಾರದಿಂದ ಫ್ರೀ ಆಗಕ್ಕಿ ಅದು ಇದು ಕೊಡ್ತಾರೆ, ಅದನ್ನ ತಗೊಳ್ತಾರೆ, ಇವರು ಮಗ್ನರಾಗಿರ್ತಾರೆ ಯಾವಾಗಲೂ. ಈ ತರ ಆದಾಗ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂತ ದುಡಿಮೆಗಾರರ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗೋಗಿದೆ. ಈಗ ಕಷ್ಟಪಡೋರು ಪಡ್ತಾ ಇದಾರೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ, ಲೇಬರ್ ಕ್ಲಾಸ್ ಅಲ್ಲಿ ಆಗಂತ ಕೆಲಸಗಳೇನಿದೆ ಇದರಲ್ಲಿ ಬಹಳ ಮಿಸ್ಟೇಕ್ ಆಗ್ತಾ ಇದೆ ಸರ್. ಈಗ ಇದನ್ನ ಹೆಂಗ್ ಸರಿ ಮಾಡೋದು ಏನು ಎತ್ತ ಅಂತ ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ತೋಟಕ್ಕೆ ಬರ್ತಾರೆ 500 ರೂಪಾಯಿ ಸಂಬಳ ಕೇಳ್ತಾರೆ, ಪಕ್ಕದ ತೋಟಕ್ಕೆ ಹೋಗ್ತಾರೆ 600 ಕೇಳ್ತಾರೆ. ಅವ್ರು ಒಂದ್ ದಿವಸದವ್ರು ಏನ್ ಮಾಡ್ತಾರೆ, 600 ಕೊಟ್ಟು ಮಾಡಿಸ್ಬಿಡ್ತಾರೆ. ಅವ್ರು ಒಂದ್ ದಿವಸ 2 ದಿವಸದ ಕೆಲಸ ಇರುತ್ತೆ, ಕೊಟ್ಬಿಡ್ತಾರೆ ಅಷ್ಟೇನೆ. ಮಾರನೇ ದಿವಸ ಅವ್ರು 600 ಕೊಟ್ಟಿದ್ದಾರೆ, ನೀವು 600 ಕೊಡೋದಾರ ಬರ್ತೀವಿ, ಇಲ್ದವ್ರು ನಾವು ಬರಕ್ಲ ಅಂತ ಹೇಳ್ತಾರೆ. ಬೇಕಾದ್ರೆ ಮನೆಯಲ್ಲೇ ಕೂತ್ಬಿಡ್ತಾರೆ, ಅವರು ರಜಾ ಮಾಡ್ಕೊಡ್ತಾರೆ, ಬಟ್ ಬಂದು ಕೆಲಸ ಮಾಡಕ್ಲ. ಈ ತರ ಎಲ್ಲ ಆದಾಗ ಏನಾಗುತ್ತೆ, ಕಾಫಿ ಉದ್ಯಮ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಇದೆಲ್ಲ ಮ್ಯಾನ್ಯುಯಲ್ ವರ್ಕ್ ಇಂದಾನೆ ಆಗ್ಬೇಕಾಗಿದ್ದು, ಕಾಫಿ ಕುಯ್ಯೋಕೆ ಮಿಷಿನ್ ಕಂಡಿಡಿಯಕ್ಕಾಗಲ್ಲ. ಇನ್ನು ಹ್ಯಾಂಡ್ಲಿಂಗ್ ಮಾಡೋದಾದ್ರೆ, ಪ್ರೂನಿಂಗ್ ಮಾಡೋದಾದ್ರೆ, ಮರಕಪಾತ್ ಮಾಡೋದಾದ್ರೆ ಎಲ್ಲದಕ್ಕೂ ಲೇಬರ್ ಬೇಕೇ ಬೇಕು. ಇವರಿನಿಂದ ಅಸ್ಸಾಮೀಸ ಬಿಹಾರೀಸ ಯಾರೋ ಬರ್ತಾರೆ, ಅವ್ರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಮೇಸ್ತ್ರಿನ ರೈಟರ್ ನಿಂತಿದ್ರೆ ಕೆಲಸ ಮಾಡಿಸ್ಬೋದು. ಇಲ್ದವ್ರು ಹೇಗೆ ಕೆಲಸ ಮಾಡಿಸ್ತೀರಿ, ಅವ್ರಿಗೆ ಅನುಭವನೇ ಇರಲಿ. ಇವತ್ತು ನನ್ನ ತೋಟದಲ್ಲಿ ಇರ್ತಾರೆ, 3-4 ತಿಂಗಳ ಬಿಟ್ಟು ಇನ್ನೊಂದು ತೋಟಕ್ಕೆ ಹೋಗ್ತಾರೆ. ಈಗ ಅಲೆಮಾರಿಗಳವರು, ಅವ್ರನ್ನ ಎತ್ಕೊಂಡು ನೀವು ಕಾಫಿ ತೋಟ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಇದೆ. ನಿಜ, ಕೃಷಿಯಲ್ಲಿ ವರ್ಷ ವರ್ಷಕ್ಕೂ ವ್ಯತ್ಯಾಸಗಳು ಆಗ್ತಾ ಇರ್ತವೆ, ಸಮಸ್ಯೆಗಳು ಬಗೆಹರಿತವೆ, ಕಾಯ್ಬೇಕು. ಒಟ್ಟಾರೆ ತಾವು ಬೆಳೆ ಮಾಡೋದು ಅಥವಾ ಪಲ್ಪ್ ಮಾಡೋದು ಉಪಯುಕ್ತ ಅಂತ ಅನ್ಕೊಂಡು ಹೇಳ್ತೀರಿ, ಮತ್ತೆ ಹಣ್ಣಾದ ಬಳಿಕ ಕಟಾವು ಮಾಡೋದು ನಮಗೆ ಒಳ್ಳೆ ಇಳುವರಿ ಪಡೀಲಿಕ್ಕೆ, ಬೆಲೆ ಚೆನ್ನಾಗಿ ಗಳಿಸ್ಲಿಕ್ಕೆ, ಜೊತೆಗೆ ಗುಣಮಟ್ಟ ಅದಕ್ಕೂ ಪ್ರಯೋಜನ. ಕಾಫಿ ತೋಟಗಳಲ್ಲಿ ಇವತ್ತು ಚೆನ್ನಾಗಿ ಉಸ್ತುವಾರಿಯನ್ನು ಮಾಡಿಕೊಂಡು ತೊಡಗಿಸ್ಕೊಂಡು ಕಾರ್ಮಿಕರನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರೆ ಆಗ ಕೈಗೆ ಉಳಿತತಂತ ಅಂದ್ಕೊಂಡು ನಿಮ್ಮಂಥವ್ರು ಮಾತಾಡೋದಿದೆ. ಇಲ್ಲದೆ ಹೋದರೆ ಅಷ್ಟಕ್ಕಷ್ಟೇ ಕಾರ್ಮಿಕರ ಅಲಭ್ಯತೆ ಅಥವಾ ಕಾರ್ಮಿಕರ ದುಬಾರಿ ವೆಚ್ಚ ಅಲ್ಲದೆ ಇತರೆ ಪದಾರ್ಥಗಳ ಧಾರಣೆನು ಬೆಲೆನೂ ಹೆಚ್ಚಾಗಿದೆ. ಸುಣ್ಣ, ರಾಸಾಯನಿಕ ಗೊಬ್ಬರ ಮತ್ತಿನ್ನು ಬೇರೆ ಬೇರೆ ಪರಿಕರಗಳ ಧಾರಣೆಯು ಹೆಚ್ಚಾಗ್ತಿರುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೋಗ್ಬೇಕಾಗಿರೋದು ಒಳ್ಳೇದೆ. ಚಂದ್ರಶೇಖರ್ ಅವರೇ, ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಅರೇಬಿಕ ಕಾಫಿಯಲ್ಲಿ ನೀವು ಮಾಡುತ್ತಿರುವ ಕೆಲಸಗಳೇನು, ವಿಶೇಷವಾಗಿ ಹೇಮಾವತಿ ಕಟುವಾಯಿ, ಬ್ರೆಜಿಲಿಯನ್ ಕಟುವಾಯಿ, ಚಂದ್ರಗಿರಿ, ಈ ತಳಿಗಳಲ್ಲಿ ನೀವು ಕಂಡದ್ದು ಏನು ಅಂತ ಅನ್ಕೊಂಡು ವಿವರಿಸಿದ್ರಿ. ಮಾಡುವ ಕೆಲಸಗಳ ಬಗ್ಗೆನೂ ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದವರಿಗೂ ಸಹಿತ ನನ್ನ ನಮಸ್ಕಾರ. ಕೆಳಗರೆ ಮಡಿಕೇರಿ ತಾಲೂಕು ಮಧ್ಯ ಗ್ರಾಮದ ಎನ್ಎನ್ ಚಂದ್ರಶೇಖರ್ ಅವರ ಅರಬಿಕ ಕಾಫಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಸಂಜೆ ತೋಟದ ಕೆಲಸಗಳಾದ ಬಳಿಕ ಅವರು ಲಭ್ಯ ಇರ್ತಾರೆ. 7 ಗಂಟೆ ನಂತರ 1 ಗಂಟೆ ನೀವು ಮಾತಾಡ್ಬೋದು. ಆಸಕ್ತಿ ಇರೋರು ತೋಟಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು ಅಂತಾನು ಹೇಳ್ತಾ ಇದ್ದಾರೆ. 0822 2299 966 2999 966 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೇಳುಗರೆ, ರೈತ ಬಾಂಧವರೇ, ಇದುವರೆಗೆ ಮಡಿಕೇರಿ ತಾಲೂಕು ಮದೆನಾಡು ಗ್ರಾಮದ ಎನ್ಎನ್ ಚಂದ್ರಶೇಖರ್ ಅವರ ಸಂದರ್ಶನವನ್ನು ಆಲಿಸಿಕೊಂಡ್ರಲ್ವಾ? ಕಾರ್ಯಕ್ರಮದ ಕೊನೆಯಲ್ಲಿ ಅವರು ಆಸಕ್ತರು ಬರೀ ಸಂಪರ್ಕ ಮಾಡೋದು ಯಾಕೆ, ನಮ್ಮ ತೋಟಕ್ಕೆ ಬನ್ನಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿಲ್ಲ. ಈಗ ಅವರ ಮಗ ಮನೆತನದ ಕೃಷಿಯನ್ನು ಮುಂದುವರಿಸಲಿಕ್ಕೆ ಸಜ್ಜಾಗಿದ್ದಾರೆ. ವಿಧಿ ಹೇಗೆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡ ಚಂದ್ರಶೇಖರ್ ಅವರು ಈ ಲೋಕದಿಂದ ದೂರ ಆದರು. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಅರಿಶಿನ ಕೃಷಿ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,000 ರೂಪಾಯಿಗಳು, ಅರೇಬಿಕಾ ಚೆರಿ 8,850 ರೂಪಾಯಿಯಿಂದ 9,000 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 9,450 ರೂಪಾಯಿಯಿಂದ 9,800 ರೂಪಾಯಿಗಳು, ರೊಬಸ್ಟಾ ಚೆರಿ 4,500 ರೂಪಾಯಿಯಿಂದ 4,700 ರೂಪಾಯಿಗಳು. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲ್ಗೆ 51,000 ರೂಪಾಯಿಯಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 47,000 ರೂಪಾಯಿಗಳು. ಏಲಕ್ಕಿ ಧಾರಣೆ. 1 ಕೆಜಿಗೆ 450 ರೂಪಾಯಿಗಳು. ಇನ್ನು ಕಾಳುಮೆಣಸು 1 ಕೆಜಿಗೆ 475 ರೂಪಾಯಿಗಳು. ಶುಂಠಿ ಧಾರಣೆ. ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿಗಳು. ಸೂಚನೆ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದ ಚಂದದ ಉತ್ತಮ ಕ್ವಾಲಿಟಿಯ ವಾಲ್ ಲೈನ್, ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್, ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9900044051. ಮರಗೋಡು ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮ ಸಭೆ ಇದೇ 12ರಂದು ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಮರಗೋಡು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಜುಲೈ 31 ಮರಣಪಟ್ಟ ಪಾಲಿಬೆಟ್ಟ ಚೆನ್ನಯ್ಯನಕೋಟೆ ಕುಪ್ಪಂಡ ಪೌತಿ ಮಾದಪ್ಪ ಇಂಡ ಪೊಣ್ಣು ಲಿಲ್ಲಿ ಪೊನ್ನಮ್ಮ ಇಂಡ ಮಾದ ಕಾರ್ಯ ನಾಳೆ 14:00 ಪಾಲಿಬೆಟ್ಟ ಲಯನ್ಸ್ ಅನುಗ್ರಹತ್ಲ ನಡ್ಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಅರ್ಜಿತು ಬರೋನೊಂದು ಕುಪ್ಪಂಡ ಮನು ಅಪ್ಪಚ್ಚು ಕುಪ್ಪಂಡ ಗಿರೀಶ್ ಪಿಂಜ ಸಂಸಾರಕಾರ ಕಟ್ಟಿತು. ಜಾಹೀರಾತುಗಳನ್ನ ಕೇಳಿದಿರಿ. ಸೇವಾ ಮಾಹಿತಿ. ಮಡಿಕೇರಿ ನಿವಾಸಿ ದಿವಂಗತ, ಕ್ಷಮಿಸಿ, ಮಹದೇವಪೇಟೆ ನಿವಾಸಿ ದಿವಂಗತ ಟಿವಿ ವರದರಾಜು ನಾಯ್ಡು ಅವರ ಪತ್ನಿ ಶಶಿರೇಖಾ ನಾಯ್ಡು ಅವರು ಇಂದು ಸಂಜೆ ನಿಧನರಾಗಿದ್ದು 85 ಪ್ರಾಯದ ಶಶಿರೇಖಾ ನಾಯ್ಡು ಅವರ ಅಂತ್ಯಕ್ರಿಯೆ ನಾಳೆ 12 ಮಡಿಕೇರಿ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಸಿಂಗತ್ತೂರು ನಿವಾಸಿ ದಿವಂಗತ ಪಾಣತಲೆ ಪೂವಯ್ಯ ಅವರ ಪತ್ನಿ ಭೋಜಮ್ಮ ಅವರು 85 ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದು ಪಾಣತಲೆ ಭೋಜಮ್ಮ ಅವರ ತವರು ಮನೆ ಕುಯ್ಯಮುಡಿ. ಅಂತ್ಯಕ್ರಿಯೆ ನಾಳೆ 12:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಚೆರಿಯ ನೀರಾವರಿ ಸಚಿವಗಳನ್ನ ಜೆಸಿ ಮಾಧವಸ್ವಾಮಿ ರೈಂಗ, ಕೊಯನಾಡು ಸೇತುವೆ, ಕಿಂಡಿ ಅಣೆಕಟ್ಟು ಪಿಂಜ ಮಳೆಯಿಂದ ನಷ್ಟ ಅನುಭವಿಸಿದ ಪ್ರದೇಶಕ್ಕೆ ಇಂದು ಪೋಯಿತು ಪರಿಶೀಲನೆ ನಡೆಸಿ. ಶಾಸಕಗಳನ್ನ ಮಂಡೆಪಂಡಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಳ್ ಪಿಂಜ ಅಧಿಕಾರಿಯ ಈ ಸಂದರ್ಭದ ಸಚಿವಂಗಡ ಜೊತೆಯಲ್ಲಿ ಇಂಜತ್. ದೇಶ ಸ್ವತಂತ್ರ ಆಯಿತು 75 ದುಂಬನಾಂಡ ಮಾರಿಪತ್ತು ಸರ್ಕಾರ ಕೈಚೆಂಡುಳ್ಳ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮದ ಭಾಗ ಅನ್ನ ಹರ್ ಘರ್ ತಿರಂಗ ಅಣ್ಣುವ ಮನೆ ಮನೆಯಲ್ಲೂ ಭಾರತತ್ರ ಓಜ ಪಾರಚಿಡುವ ಅಭಿಯಾನಕ್ಕೆ ಸಂಬಂಧಪಟ್ಟನಕ್ಕೆ ಮಾಹಿತಿ ತಂದ ಜಿಲ್ಲಾಧಿಕಾರಿ ಡಾ ಸತೀಶ್. ಅಭಿಯಾನತನ ಜಿಲ್ಲೆಯಲ್ಲಿ ಯಶಪಡುತ್ತಕ್ಕೂ ಮಾಡಿ ಅವಶ್ಯ ತಯಾರಿನ ಜಿಲ್ಲಾಡಳಿತ ಮಾಡಿಣಿತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಆದನೆಲ್ಲು 28,000, ಜಿಲ್ಲಾ ಪಂಚಾಯತ್ ಎನ್ಆರ್ಎಂ ಇಂಜ 16,300 ಓಜತ್ನ ಇಕ್ಕಾಕಲೆ ಕೊಡ್ತಿತ್ತು ಪಿಂಜ. ಬಾಕಿ ಉಳ್ಳ 29,500 ಓಜತ್ನ ಕೊಡಬೇಕು ಕ್ರಮ ಅರ್ಥಣಿತ್ತು ಎಂದು ಅರಿಚಿಟ್ಟಿತ್ತು. ಅಂಚೆ ಇಲಾಖೆಯ ಆದನೆಲ್ಲೂ 10,000 ಓಜತ್ನ ಇಕ್ಕಾಕಲೆ ಕೊಡ್ತಿತ್ತು ಎಂದು ಅಣ್ಣಚ್ಚಿ. ರಾಷ್ಟೀಯ ಜಂತುಪುಳ ನಿವಾರಣಾ ಕಾರ್ಯಕ್ರಮದ ಉದ್ಘಾಟನೆ ನಾಳೆ 10:30 ಮಡಿಕೇರಿ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ನಡಪ ಎಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಅರಿಚಿಟ್ಟಿತು. ನಾಳೆಯಿಂದ ಶುರುವಾಗುವ ಈ ಕಾರ್ಯಕ್ರಮದ ಮೂಲಕ ಜಿಲ್ಲೆಯ 1,19 ಬಯೋತಿಕತನರ 137,99 ಮಕ್ಕಳಿಗೆ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ನ ಕೊಡಪ ಗುರಿ ಬೆಚ್ಚಂಡಿತು. ಇದಂಗೆ ಬೋಂಡಿ ವ್ಯವಸ್ಥೆಯನ್ನು ಇಕ್ಕಾಕಲೆ ಮಾಡಿಡಿತು ಎಂದು ಅರಿಚಿಟ್ಟ ಅವು. ನಾಳೆ ನಡಪ ರಾಷ್ಟೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮ ಪಿಂಜ ಇದೇ 17 ನಡಪಂತ ಮಾಪ್ಅಪ್ ಕಾರ್ಯಕ್ರಮಕ್ಕೆ ಎಲ್ಲಾ ಇಲಾಖೆಕಾರ ಕೈಕೂಟಿತು ಕಾರ್ಯಕ್ರಮತ್ನ ಯಶಪಡುತ್ತಾನಿಕೆ ಕೇಟಂಡಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕನ್ನಡ ಸಾಹಿತ್ಯ ಪರಿಷತ್ ಕೂಡು ಕೂಟತ್ತು ಮಂಡೀರ ಜಯ ಅಪ್ಪಣ್ಣ ಮಹಾಭಾರತ ಕಾವ್ಯತ್ನ ಕೊಡವ ಪಾಜಲ ಎಳ್ದನ್ನ ಕೊಡವ ಜಯ ಭಾರತ ಪುಸ್ತಕತ್ನ ಸಾಹಿತಿ ನಾಗೇಶ್ ಕಾಲೂರು ಕನ್ನಡ ಅನುವಾದ ಮಾಡಿದ ಪುಸ್ತಕತ್ರ ಬುಡುಗಡೆ ಕೂಡನಕ್ಕೆ ಕವನ ವಾಚನ ಪಿಂಜ ವಿಚಾರ ಮಂಡನೆ ಕಾರ್ಯಕ್ರಮ ಇದೇ 12 ದಂಡರೆ ಗಂಟೆಗೆ ಮಡಿಕೇರಿ ಪತ್ರಿಕಾ ಭವನತ್ತು ನಡಪ. ಅಕಾಡೆಮಿ ಅಧ್ಯಕ್ಷಗಳನ್ನ ಅಮ್ಮಟಂಡ ಡಾ ಪಾರ್ವತಿ ಅಪ್ಪಯ್ಯ ಎಂಡ ಕೊರವು ಕಾರಿಕೆಲ್ ನಡಪ ಕಾರ್ಯಕ್ರಮತನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷಗಳನ್ನ ಕೇಶವ ಕಾಮತ್ ಉದ್ಘಾಟನೆ ಮಾಡುವ. ಖನ ಪಟ್ಟೆಂಡ ಹಾಜರಿಲ್ ಕೊಡವ ಜಯ ಭಾರತದ ಕನ್ನಡ ಅನುವಾದ ಒಂದು ಸ್ಥೂಲ ನೋಟ ಅನ್ನೋ ವಿಷಯದ ಸಾಹಿತ್ಯಳನ್ನ ಸುಬ್ರಾಯ ಸಂಪಾಜೆ ವಿಚಾರ ಮಂಡನೆ ಮಾಡುವ.